ಕೇಂದ್ರಕ್ಕೆ ರಾಜ್ಯದ ಪತ್ರ. ರಾಜ್ಯದ 58 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಡಿಸೆಂಬರ್ 27ರಂದು ಚುನಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50 ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಆನೆಗಳ ಪ್ರವೇಶವನ್ನು ನಿರ್ಬಂಧಿಸುವಲ್ಲಿ ಜೇನು, ಈ ಕುರಿತು ಹಮ್ಮಿಕೊಂಡಿರುವ ಪ್ರಯೋಗಗಳ ಬಗ್ಗೆ ವಿಚಾರಗಳನ್ನು ಉಲ್ಲೇಖ ಮಾಡುತ್ತಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾಕ್ಟರ್ ಆರ್ಎನ್ ಕೆಂಚಾರೆಡ್ಡಿ ಅವರು. ರೈತ ಬಂದವರೇ, ಕೇಳುಗರೆ, ಒಂದು ವಿಶೇಷವಾದ ಆಸಕ್ತಿದಾಯಕವಾದ ವಿಚಾರ ಏನಂದ್ರೆ, ಆನೆಗಳ ದಾಳಿ ಅಥವಾ ಆನೆಗಳು ಪ್ರವೇಶ ಮಾಡದಂತೆ ಜೇನು ನೆರವಿಗೆ ಬರುತ್ತೆ, ಜೇನು ನೊಣಗಳಿಗೆ ಆನೆಗಳು ಹೆದರುತ್ತವಂತ ಅನ್ಕೊಂಡು ಅಲ್ಲಲ್ಲಿ ಕೇಳಿಸಿಕೊಂಡಿದ್ದೀರಿ, ವಿಚಾರಗಳನ್ನ ತಿಳಿದುಕೊಂಡಿದ್ದೀರಿ. ಈ ಕುರಿತಂತೆ ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೀಟ ತಜ್ಞರಾಗಿರುವ ಡಾಕ್ಟರ್ ಆರ್.ಎನ್. ಕೆಂಚಾರೆಡ್ಡಿ ಅವರು. ಈಗಾಗಲೇ ದೇಶದಲ್ಲಿ, ಹೊರಗಡೆ ದೇಶಗಳಲ್ಲಿ ಈ ನಿಟ್ಟಿನ ಕೆಲಸಗಳು ಏನೇನಾಗಿದ್ದಾವೆ, ಕೊಡಗಿನಲ್ಲಿ ಅರಣ್ಯ ಮಹಾವಿದ್ಯಾಲಯದಿಂದ ಏನು ಕಾರ್ಯಗಳನ್ನು ಮಾಡಲಾಗಿದೆ ಅಂತ ಅನ್ಕೊಂಡು ಈ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡ್ತಾರೆ. ಭಾರತ ಸರ್ಕಾರದ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಈ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆ ಹೆಚ್ಚಾಗಿ ಯಾವುದಕ್ಕೆ ಒತ್ತು ಕೊಡ್ತದೆ ಅಂದ್ರೆ, ಗ್ರಾಮೀಣ ಕೈಗಾರಿಕೆಗಳು, ಗ್ರಾಮೀಣ ಕೈಗಾರಿಕೆಗಳು ಅಥವಾ ಗ್ರಾಮೀಣ ಉಪ ಕಸಬುಗಳಲ್ಲಿ ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥದ್ದು ಜೇನು ಕೃಷಿ. ಹಾಗಿದ್ರೆ ಜೇನು ಕೃಷಿಯನ್ನ ಬರೀ ಜೇನುತುಪ್ಪ ಮತ್ತು ಪರಾಗಸ್ಪರ್ಶಕ್ಕಾಗಿನೆ ಮಾಡದೇನೆ, ಇನ್ನೊಂದು ಉದ್ದೇಶಕ್ಕೆ ಅಂದ್ರೆ ಆನೆಗಳ ದಾಳಿಯನ್ನು ತಡೆಯುವಲ್ಲಿ ಜೇನು ಕುಟುಂಬಗಳ ಬಳಕೆಯನ್ನು ಕೂಡ ಯಾಕೆ ಮಾಡ್ಕೊಳ್ಬಾರ್ದು, ಬೇರೆ ದೇಶದಲ್ಲೆಲ್ಲ ಪ್ರಯೋಗಗಳು ನಡೀತಾ ಇದ್ದಾವೆ, ನಮ್ಮಲ್ಲಿ ಕೂಡ ಒಂದು ಪ್ರಯತ್ನವನ್ನು ಮಾಡ್ಲಿ, ಅದರ ಫಲಿತಾಂಶಗಳನ್ನ ತಿಳ್ಕೊಂಡು ಅದನ್ನ ದೇಶವ್ಯಾಪಿ ವಿಸ್ತರಣೆ ಮಾಡಬಹುದು ಅನ್ನುವ ಉದ್ದೇಶದಿಂದ ಇಲ್ಲಿ ನಮ್ಮ ಅರಣ್ಯ ಮಹಾವಿದ್ಯಾಲಯಕ್ಕೆ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಅದು ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಆನೆಗಳ ದಾಳಿಯನ್ನು ತಡೆಯುವಲ್ಲಿ ಜೇನು ಕುಟುಂಬಗಳ ಬಳಕೆ, ಇದರ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ, ಸಾಮಾನ್ಯವಾಗಿ ಬೆಳೆಗಳಿಗೆ ಬರ್ತಕ್ಕಂತ ಆನೆಗಳ ದಾಳಿಯನ್ನು ತಡಿಲಿಕ್ಕಾಗಿ ಬಹಳಷ್ಟು ಕಡೆ ಕಾವಲು ಕಾಯ್ತದ್ದು, ಪಟಾಕಿ ಹೊಡಿತಕ್ಕಂಥದ್ದು, ಅಲ್ಲಿ ಬೆಂಕಿ ಹಾಕಿರೋದು, ಬೆಂಕಿ ಅಂದ್ರೆ ಈ ಮೆಣಸಿನಕಾಯಿಯ ಘಾಟು ವಾಸನೆ ಬರುವಂತೆ ಅಲ್ಲಿ ಬೆಂಕಿಯನ್ನ ಹಾಕಿರೋದಾಗ್ಲಿ, ಅಥವಾ ಈ ತಂಬಾಕಿನ ಎಲೆಗಳನ್ನು ಸುಟ್ಟು ಆ ತಂಬಾಕಿನ ವಾಸನೆ ಬಂದ್ರೆ ಅದಕ್ಕೂ ಕೂಡ ಆನೆಗಳು ಹೊರಟೋಗ್ತವೆ ಅಂತಕ್ಕಂಥದ್ದನ್ನು ಕೂಡ ಕೆಲವರು ಸ್ಥಳೀಯವಾಗಿ ಪಾಲನೆ ಮಾಡ್ತಾರೆ. ಆಮೇಲೆ ಏನಾದರೂ ಸದ್ದು ಮಾಡಿ ಅವುಗಳ ಮೂಲಕ ಹೆದರಿಸಿ ಓಡಿಸ್ತಕ್ಕಂಥದ್ದು, ಆಮೇಲೆ ಇತ್ತೀಚೆಗೆ ರೈಲು ಕಂಬಿಯ ಬೇಲಿಯನ್ನ ಹಾಕ್ತಕ್ಕಂಥದ್ದು, ರೈಲು ಕಂಬಿಯ ಬೇಲಿಗಿಂತ ಮೊದಲು ಈ ಸೋಲಾರ್ ತಂತಿ ಬೇಲಿ ಅವನ್ನ ಉಪಯೋಗಿಸ್ತಕ್ಕಂಥದ್ದು, ಆಮೇಲೆ ಈ ಅರಣ್ಯದ ಸುತ್ತ ಆನೆ ತಡೆ ಕಂದಕಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಈ ರೀತಿಯ ಹಲವಾರು ವಿಧಾನಗಳು ಆನೆಗಳನ್ನ ತಡಿಲಿಕ್ಕೆ ಅಂತ ಪಾಲನೆ ಮಾಡ್ತಾ ಇದ್ದಾರೆ. ಇವುಗಳ ಫಲಿತಾಂಶವನ್ನ ನೋಡಿದಾಗ ಈ ಪ್ರತಿಯೊಂದು ವಿಧಾನಕ್ಕೂ ತನ್ನದೇ ಆದ ಇತಿಮಿತಿಗಳಿದ್ದಾವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಯಾವುದೇ ಒಂದು ವಿಧಾನ ಬಹಳ ಸಮರ್ಪಕವಾಗಿದೆ ಅಂತ ಹೇಳ್ತಕ್ಕಂಥ ಸ್ಥಿತಿ ಇಲ್ಲ. ಪ್ರತಿಯೊಂದರಲ್ಲೂ ಒಂದು ಒಂದು ಇತಿಮಿತಿ ಇರೋದ್ರಿಂದ ಈಗ ಯಾವುದೇ ವಿಧಾನ ಆಗ್ಲಿ ಮೊದಮೊದಲು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಬರ್ತವೆ. ಬರ್ತಾ ಬರ್ತಾ ಅದೇ ಕ್ರಮಗಳು ಅದೇ ವಿಧಾನಗಳು ಅಷ್ಟೊಂದು ಪರಿಣಾಮಕಾರಿ ಅಂತ ಅನ್ಸೋದಿಲ್ಲ. ಕೆಲವು ವಿಧಾನಗಳು ಚೆನ್ನಾಗಿದೆ ಅಂತ ಅಂದ್ರೂ ಕೂಡ ಅಲ್ಲಿ ಅದನ್ನ ಸ್ಥಾಪನೆ ಅಥವಾ ನಿರ್ವಹಣೆಯ ವೆಚ್ಚ ಬಹಳ ಹೆಚ್ಚಾಗಿರ್ತವೆ. ತಾವೀಗಾಗಲೇ ಹೇಳಿದ ಹಾಗೆ ಜೇನುನೊಣಗಳಿಗೆ ಆನೆಗಳು ಹೆದರ್ತವೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂತ ಮಾಹಿತಿ. ಹೆಚ್ಚಾಗಿ ಅವು ನಿಸರ್ಗದಲ್ಲಿ ಇರುವಾಗಲೂ ಕೂಡ ಜೇನು ಗೂಡು ಇರೋ ಕಡೆ ಅವು ಹೋಗೋದು, ಅವಕ್ಕೆ ತೊಂದರೆ ಮಾಡ್ತಕ್ಕಂಥದ್ದನ್ನ ಮಾಡೋದಿಲ್ಲ. ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಜೇನು ನೊಣಗಳ ಇರುವಿಕೆಯನ್ನು ಗ್ರಹಿಸ್ತವೆ, ಅದರ ಸೌಂಡ್ ಇಂದಾಗಿರಬಹುದು ಅಥವಾ ವಾಸನೆಯಿಂದನೂ ಕೂಡ ಜೇನು ಕುಟುಂಬಗಳ ಇರುವಿಕೆಯನ್ನು ಅವು ಗುರುತು ಮಾಡ್ಕೊಳ್ತವೆ. ಹಾಗಾಗಿ ಇವನ್ನೇ ಏಕೆ ಒಂದು ಬೇಲಿ ರೀತಿ ಬಳಸ್ಕೊಂಡು ಆನೆಗಳು ಬೆಳೆಗಳಿಗೆ ದಾಳಿ ಮಾಡುವಂತೆ ತಡೆಯಬಹುದಾ? ತಡೆಯಬಹುದಾದ್ರೆ ಎಷ್ಟು ಪ್ರಮಾಣದಲ್ಲಿ ಇದು ಪ್ರಯೋಜನ ಆಗ್ತದೆ ಅಂತಕ್ಕಂಥದ್ದನ್ನ ನೋಡ್ಲಿ ಎನ್ನುವ ಕಾರಣದಿಂದ ಈ ಯೋಜನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ತರದ ಪ್ರಯತ್ನ ಕೆಲವು ಆಫ್ರಿಕನ್ ದೇಶಗಳಲ್ಲಿ ಆಗಿದೆ. ಅಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ಈ ತರದ ಯೋಜನೆಗಳು ಕೊಟ್ಟಿದ್ದಾವೆ. ಹಾಗಾಗಿ ನಾವು ಭಾರತದಲ್ಲೂ ಕೂಡ ಯಾಕೆ ಮಾಡಬಾರದು ಅಂತ ನೋಡಿದಾಗ ಇವನ್ ಈ ಪೈಲಟ್ ಯೋಜನೆಗಿಂತ ಮೊದಲು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಈ ಶಿರ್ಸಿ ಸಕಲೇಶ್ಪುರ ಭಾಗಗಳಲ್ಲಿ ಕೆಲವು ಪ್ರಯೋಗಗಳನ್ನ ಈ ನಿಟ್ಟಿನಲ್ಲಿ ಮಾಡಲಾಗಿತ್ತು. ಹಾಗಾಗಿನೇ ಇತರ ಸಾಧಕ ಬಾಧಕಗಳ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ತಿಳ್ಕೊಳ್ಬೇಕು, ಅದು ಪರಿಣಾಮಕಾರಿ ಅಂತ ಕಂಡು ಬಂದ್ರೆ ದೇಶವ್ಯಾಪಿ ವಿಸ್ತರಣೆ ಮಾಡಬೇಕು ಅಂತಕ್ಕಂತ ಒಂದು ಯೋಜನೆಯಿಂದ KVIC ಅಂತ ಏನಿದೆ, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಗವರ್ಮೆಂಟ್ ಆಫ್ ಇಂಡಿಯಾ, ಅದು ಈ ಯೋಜನೆಯನ್ನು ಕೊಟ್ಟಿದೆ. ಈ ಯೋಜನೆಯಲ್ಲಿ ನಾವು ಕೆಲವು ಕಾಫಿ ಎಸ್ಟೇಟ್ ಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದು ನಾಗರಹೊಳೆ ಅರಣ್ಯಕ್ಕೆ ಹೊಂದಿಕೊಂಡಂತೆ ಇರತಕ್ಕಂಥವು ಅಂತ ಪ್ರದೇಶಗಳು, ಎಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆನೆಗಳು ಎಸ್ಟೇಟ್ಗಳ ಒಳಗಡೆಗೆ ಬರ್ತಾ ಇದ್ವೋ ಅಂತ ಎಸ್ಟೇಟ್ ಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಈ ಜೇನು ಬೇಲಿಗಳ ನಿರ್ಮಾಣವನ್ನ ಮಾಡಿದ್ದೇವೆ. ಯಾವ ರೀತಿ ಇರ್ತವೆ ನಾವು ಮಾಡಿರ್ತಕ್ಕಂಥ ಜೇನು ಬೇಲಿ ಅಂತ ಅಂದ್ರೆ, ಎಲ್ಲಿ ಅದು ಓಡಾಡ್ತಕ್ಕಂಥ ಮಾರ್ಗ ಇದೆ ಆ ಮಾರ್ಗಕ್ಕೆ ಅಡ್ಡವಾಗಿ ಜೇನು ಪೆಟ್ಟಿಗೆಗಳನ್ನ ಇರಿಸ್ತಕ್ಕಂಥದ್ದು, ಅದು ಬರುವ ದಾರಿಗೆ ಅಡ್ಡವಾಗಿ ದಾರಿ ಎಷ್ಟು ಅಗಲ ಇದೆ ಅಷ್ಟು ಜೇನು ಪೆಟ್ಟಿಗೆಗಳು 3 ಅಡಿ ಅಂತರದಲ್ಲಿ ಒಂದೊಂದರಂತೆ ಜೇನು ಪೆಟ್ಟಿಗೆಗಳನ್ನು ಇರಿಸಿದ್ದೇವೆ ಅವು ಬರ್ತಕ್ಕಂಥ ಮಾರ್ಗದಲ್ಲಿ. ಆಮೇಲೆ ಇನ್ನು ಕೆಲವು ಕಡೆ ಹತ್ತಿರ ಇರ್ತಕ್ಕಂಥ ಮರಗಳಿಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಗ್ಗವನ್ನು ಕಟ್ಟಿ ಆ ಹಗ್ಗಕ್ಕೆ ಪೆಟ್ಟಿಗೆಗಳನ್ನು ನೇತು ಹಾಕಿ ಕೂಡ ಹಾಕಿದ್ವಿ. ಆನೆಗಳು ಬರುವಾಗ ಅವುಗಳ ದೇಹಕ್ಕೆ ಅದು ಸಂಪರ್ಕ ಬಂದಾಗ ಪೆಟ್ಟಿಗೆಗಳು ಅಲುಗಾಡಿ ಆ ಜೇನು ಹುಳುಗಳು ಈಚೆ ಬಂದಾಗ ಅದರ ವರ್ತನೆ ಹೇಗಿರ್ತದೆ ಅಂತಕ್ಕಂಥದ್ದನ್ನು ನೋಡ್ಬೇಕು ಅಂತ ಎರಡು ತರದ ಬೇಲಿಗಳನ್ನು ಕೂಡ ಮಾಡಿದ್ವಿ. ಆಮೇಲೆ ಅಲ್ಲಿ ಅದರ ವರ್ತನೆ ಹೇಗಿರ್ತದೆ, ಆ ಪೆಟ್ಟಿಗೆಗಳನ್ನ ಅದು ಧ್ವಂಸ ಮಾಡಿ ಅದನ್ನು ದಾಟ್ಕೊಂಡು ಹೋಗ್ತದ ಅಥವಾ ಹಾಗೆ ವಾಪಸ್ ಹೋಗ್ತದ, ಈ ತರದ ಅಬ್ಸರ್ವೇಷನ್ ಗಳನ್ನು ಮಾಡ್ಲಿಕ್ಕೆ ನಾವಲ್ಲಿ ಕ್ಯಾಮ್ರಾಗಳನ್ನು ಕೂಡ ಫಿಕ್ಸ್ ಮಾಡಿದ್ವಿ. ಒಂದು ಬೇಲಿಗೆ ಅಡ್ಡವಾಗಿರ್ತಕ್ಕಂಥ ಪೆಟ್ಟಿಗೆಗಳನ್ನ ಕೇಂದ್ರೀಕರಿಸಿ ಕ್ಯಾಮ್ರಾಗಳು ಕೂಡ ಇರ್ತವೆ. ಅಲ್ಲಿ ಏನಾದ್ರೂ ಆನೆಗಳ ಚಲನವಲನ ಶುರು ಆದಾಗ್ಲೇನೆ ಕ್ಯಾಮ್ರಾಗಳು ರೆಕಾರ್ಡಿಂಗ್ ತಗೊಳಕ್ಕೆ ಪ್ರಾರಂಭ ಮಾಡ್ತವೆ. ಈ ತರದ ವ್ಯವಸ್ಥೆ ಇದೆ. ಆಮೇಲೆ ನಾವು ಪ್ರತಿದಿನ ಅಥವಾ ಅಲ್ಲಿಯ ಎಸ್ಟೇಟ್ ಮಾಲೀಕರು ಕೂಡ ಹೇಳ್ತಾರೆ ಇವತ್ತೇನಾದ್ರೂ ಆಗಿದೆ ಅಂದ ತಕ್ಷಣ ನಾವು ಅಲ್ಲಿ ಹೋಗಿ ನೋಡ್ತಕ್ಕಂಥದ್ದು, ಆ ರೆಕಾರ್ಡಿಂಗ್ ಏನಿದಾವೆ ಕ್ಯಾಮ್ರಾದಲ್ಲಿ ಅವನ್ನ ತಕ್ಕೊಂಡು ಪರಿಶೀಲನೆ ಮಾಡ್ತಕ್ಕಂಥದ್ದು, ಹೀಗೆ ಅವುಗಳ ವರ್ತನೆ ಮತ್ತು ಈ ಬೇಲಿಯನ್ನು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ ಅಂತಕ್ಕಂಥದ್ದನ್ನ ರೆಕಾರ್ಡ್ ಮಾಡ್ಕೊತಾ ಇದ್ದೇವೆ. ಒಂದು 3 ತರದ ಅಬ್ಸರ್ವೇಷನ್ ಗಳನ್ನು ನಾವಿಲ್ಲಿ ಮಾಡ್ತಾ ಇದ್ವಿ. ಒಂದು ಹಲವಾರು ಪ್ರದೇಶಗಳಲ್ಲಿ ಇಟ್ಟಿದ್ದೇವೆ, 10-15 ಕಡೆ ಇವನ್ನ ಇಟ್ಟಾಗ ಎಷ್ಟು ಸ್ಥಳಗಳಲ್ಲಿ ಆನೆಗಳು ಬಂದಿದ್ದಾವೆ, ಎಷ್ಟು ಸರ್ತಿ ಅಲ್ಲಿ ಬಂದಿದ್ದಾವೆ ಆ ಬೇಲಿಗಳ ಹತ್ರ. ಆಮೇಲೆ ಅವು ಬಂದ ಮೇಲೆ ಕೆಲವು ಕಡೆ ಏನಾಗಿದೆ, ಪೆಟ್ಟಿಗೆಗಳನ್ನ ಬೀಳಿಸಿ ದಾಟಿಕೊಂಡು ಹೋದಂತ ಉದಾಹರಣೆಗಳು ಇದ್ದಾವೆ. ಆಮೇಲೆ ಇನ್ನು ಕೆಲವೊಮ್ಮೆ ಪೆಟ್ಟಿಗೆಯನ್ನ ಬೀಳಿಸಿದ್ದಾವೆ ಆದ್ರೆ ದಾಟ್ಲಿಕ್ಕಾಗಿಲ್ಲ, ಅವಕ್ಕೆ ಎದುರ್ಕೊಂಡು ವಾಪಸ್ ಹೋಗಿದ್ದಾವೆ. ಇನ್ನು ಕೆಲವು ಕಡೆ ಅವು ಪೆಟ್ಟಿಗೆ ಬೀಳಿಸೋದಾಗ್ಲಿ ದಾಟ್ಲಿಕ್ಕೆ ಪ್ರಯತ್ನ ಮಾಡೋದಾಗ್ಲಿ ಆಗಿಲ್ಲ, ಪೆಟ್ಟಿಗೆಗಳಿದ್ದಾವೆ ಅಂದ ತಕ್ಷಣ ಹಾಗೆ ಹಿಂದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಹೀಗೆ ಎಷ್ಟು ಸರ್ತಿ ಈ ರೀತಿ ಬೀಳಿಸಿ ಹೋಗಿದ್ದಾವೆ ಮತ್ತೆ ಹಾಗೇನೆ ಬೀಳಿಸಿದ್ರು ಕೂಡ ದಾಟ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವಕ್ಕೆ, ಆಮೇಲೆ ಎಷ್ಟು ಬಾರಿ ಹಾಗೆ ವಾಪಸ್ ಹೋಗಿದ್ದಾವೆ, ಈ ತರದೆಲ್ಲ ಅಂಕಿ ಅಂಶಗಳನ್ನ ನಾವು ಕ್ರೋಢೀಕರಣ ಮಾಡಿಕೊಂಡು ಒಂದು ಅನಾಲಿಸಿಸ್ ಅನ್ನು ಕೂಡ ಮಾಡ್ತೇವೆ. ಆಮೇಲೆ ಅದರ ವರ್ತನೆಯನ್ನು ನೋಡ್ಲಿಕ್ಕೂ ಬಹಳ ಖುಷಿ ಅನಿಸ್ತದೆ ಅಲ್ಲಿ ಅವಾಗ, ಹೇಗೆ ಅಂದ್ರೆ ಇವು ಬಹಳ ಬುದ್ಧಿವಂತ ಜೀವಿಗಳು, ಬರ್ತವೆ, ಒಮ್ಮೊಮ್ಮೆ ಬಂದು ಆ ಬೇಲಿಗೆ ಅಡ್ಡವಾಗಿ ಒಂದನೇ ದಿವಸ ಇಟ್ಟಿರ್ತೇವೆ. ಮೊದ್ಮೊದ್ಲು ನಾವು ಪೆಟ್ಟಿಗೆಗಳನ್ನ ಇರಿಸುವಾಗ ಏನ್ ಮಾಡಿದ್ವಿ, 4 ಅಡಿಗೆ ಒಂದೊಂದರಂತೆ ಇಟ್ಟಿದ್ವಿ ಪೆಟ್ಟಿಗೆಗಳನ್ನ. ಈಗ 4 ಅಡಿಗೆ ಒಂದೊಂದು ಇಟ್ಟಾಗ ಅದು ಬರ್ತದೆ, ಬಂದು ಪೆಟ್ಟಿಗೆಗಳನ್ನ ನೋಡ್ತದೆ, ಪೆಟ್ಟಿಗೆಗಳಿಗೆ ಯಾವುದೇ ಹಾನಿ ಆಗದ ರೀತಿ ಬಹಳ ಎಚ್ಚರಿಕೆಯಿಂದ 2 ಪೆಟ್ಟಿಗೆಗಳ ಮಧ್ಯೆ ದಾಟಿಕೊಂಡು ಹೋಗ್ತಾ ಇತ್ತು. ತನ್ನ ದೇಹಕ್ಕೆ ಅವು ತಾಗಬಾರ್ದು ಆ ರೀತಿ ಬಹಳ ಎಚ್ಚರಿಕೆಯಿಂದ ದಾಟಿಕೊಂಡು ಹೋಗ್ತಾ ಇತ್ತು. ಆಮೇಲೆ ಏನ್ ಮಾಡಿದ್ವಿ, ನಾವು 2 ಪೆಟ್ಟಿಗೆಗಳ ಮಧ್ಯದ ಅಂತರವನ್ನ ಕಡಿಮೆ ಮಾಡಿ ಅದನ್ನ 3 ಅಡಿಗೆ ತಗೊಂಡ್ಬಂದ್ವಿ. 3 ಅಡಿಗೆ ತಗೊಂಡ್ ಬಂದಾಗ ಬರ್ತಾ ಬರ್ತಾ ಅದು ಆ ಪೆಟ್ಟಿಗೆಗಳನ್ನ ಬಿಟ್ಟು ಪಕ್ಕದಲ್ಲಿ ದಾರಿ ಮಾಡಿಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿ. ಮಧ್ಯದಲ್ಲಿ ಅದಕ್ಕೆ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಪಕ್ಕದಲ್ಲಿ ದಾರಿ ಮಾಡಿಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿ. ಅದರಲ್ಲೂ ಅಲ್ಲಿ ಒಂದು ಗ್ರಾಮ ಇದೆ ಕೊಡಂಗಿ ಹಾಡಿ ಅಂತ, ಅಲ್ಲಿ ಒಂದು ತೋಟದಲ್ಲಿ ಇಟ್ಟಾಗ ಅಲ್ಲಿ ಒಂದು ಆನೆ ತಡೆ ಕಂದಕ ಕೂಡ ಇದೆ. ಆ ಕಂದಕದಲ್ಲಿ ಮಣ್ಣನ್ನ ಜರುಗಿಸಿ ದಾರಿ ಮಾಡ್ಕೊಳ್ತಾವು, ಮಣ್ಣನ್ನು ಜರುಗಿಸಿ ದಾರಿ ಮಾಡಿ ಅದ್ರ ಮೂಲಕ ತೋಟದೊಳಗಡೆ ಬರ್ತಕ್ಕಂಥದ್ದು ಇತ್ತು. ಎಲ್ಲೆಲ್ಲಿ ದಾರಿ ಮಾಡ್ಕೊಂಡಿದೆಯೋ ಅಲ್ಲೆಲ್ಲಿ ನಾವು ಈ ರೀತಿಯ ಪೆಟ್ಟಿಗೆಗಳನ್ನ ಇಟ್ವಿ. ಅವಾಗ ಮೊದ್ಮೊದ್ಲು ಏನ್ ಮಾಡ್ತದ್ದು, ಪಕ್ಕದಲ್ಲೇನೆ ಹೊಸದಾಗಿ ಸ್ವಲ್ಪ ದಾರಿ ಮಾಡಿಕೊಂಡು ಬರ್ತಾ ಇತ್ತು. ಅಲ್ಲಿ ಮತ್ತೆ ನಾವು ಪೆಟ್ಟಿಗೆಗಳನ್ನ ಇರಿಸ್ತಾ ಅವಾಗ ಪೂರ್ತಿ ಆ ದಾರಿಯಲ್ಲಿ ಬರೋದನ್ನೇ ಅದು ನಿಲ್ಲಿಸ್ತು. ಆದ್ರೆ ಹೊಸ ದಾರಿಯನ್ನ ಕಂಡುಕೊಳ್ತು, ಇನ್ನೊಂದು ಜಾಗದಲ್ಲಿ ಹೋಗಿ ಅಲ್ಲಿಂದ ತೋಟದೊಳಗಡೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತು. ಮತ್ತೆ ನಾವು ಪುನಃ ಏನ್ ಮಾಡಿದ್ವಿ, ಆ ಜಾಗಕ್ಕೂ ಕೂಡ ಈ ರೀತಿಯ ಜೇನು ಬೇಲಿಗಳನ್ನ ಹಾಕಿದ್ವಿ. ಅವಾಗ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಯ್ತು. ಹೀಗೆ ಒಂದ್ ಕಡೆ ಪ್ರಾರಂಭ ಮಾಡಿ ಅದು ಆಲ್ಮೋಸ್ಟ್ 5 ಕಡೆ ಹೊಸ ದಾರಿಗಳನ್ನ ಮಾಡ್ಕೊಳ್ತು. ಆ 5 ಜಾಗದಲ್ಲೂ ನಾವು ಮತ್ತೆ ಹೊಸದಾಗಿ ಬೇರೆ ಬೇರೆ ಪೆಟ್ಟಿಗೆಗಳನ್ನ ಇರಿಸಿದಾಗ ನಾವು ಮಾರ್ಚ್ ಅಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತಿಗೂ ಕೂಡ ಆ ದಾರಿಗಳಲ್ಲಿ ಅದು ಬರ್ತಾ ಇಲ್ಲ. ಇವತ್ತಿನವರೆಗೂ ಕೂಡ ನಮ್ಮ ಕ್ಯಾಮ್ರಾ ಎಲ್ಲ ಹಾಗೆ ಚೆಕ್ ಮಾಡಿಟ್ಟಿದ್ದೇವೆ, ಅಬ್ಸರ್ವೇಷನ್ ಗಳನ್ನ ಮಾಡ್ತಾ ಇದ್ದೇವೆ. ಆ ದಾರಿಗಳಲ್ಲಿ ಇದು ಬರ್ತಾ ಇಲ್ಲ, ಬೇರೆ ಮಾರ್ಗಗಳನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿಯ ಎಸ್ಟೇಟ್ ಮಾಲೀಕರು ಏನಿದ್ದಾರೆ ಅವರು ಕೂಡ ಇದರ ಬಗ್ಗೆ ಒಂದು ಧನಾತ್ಮಕ ವಿಚಾರ ಬಂದಿದೆ, ಜೇನುನೊಣಗಳು ತಡಿತವೆ ಅಂತ. ಇನ್ನು ಅಂಕಿ ಸಂಖ್ಯೆಗಳನ್ನ ನಾವು ನೋಡೋದಾದ್ರೆ ಎಷ್ಟು ಸರ್ತಿ ಅದು ಬೀಳಿಸಿ ಹೋಯ್ತು, ಎಷ್ಟು ಸರ್ತಿ ಬೀಳಿಸಿದ್ರು ಕೂಡ ಅದಕ್ಕೆ ದಾಟ್ಲಿಕ್ಕೆ ಆಗ್ಲಿಲ್ಲ, ಅಥವಾ ಎಷ್ಟು ಸರ್ತಿ ಹಾಗೇನೆ ವಾಪಸ್ ಹೋಗಿದೆ, ಇಂಥ ಅಂಕಿ ಅಂಶಗಳನ್ನು ನೋಡಿದ್ರೆ ಅದು ಏನು ಪ್ರಯತ್ನಗಳನ್ನು ಮಾಡ್ತು ಬರಬೇಕು ಅಂತ. ಅಂತ ಪ್ರಯತ್ನಗಳಲ್ಲಿ ಸುಮಾರು 69% ಅವು ಬರುವುದನ್ನ ಜೇನು ನೊಣಗಳ ಬೇಲಿಗಳು ತಡೆದಿದ್ದಾವೆ ಅಂತಕ್ಕಂಥದ್ದು ಈಗ ನಮಗೆ ಲಭ್ಯವಿರುವ ಮಾಹಿತಿ. ಆಮೇಲೆ ಇನ್ನೊಂದು ಇವುಗಳ ವರ್ತನೆಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈಗ ನಾನೇನ್ ಹೇಳಿದ್ದು, ಅಲ್ಲಿ ಆನೆ ತಡೆ ಕಂದಕ ಇರ್ತದೆ, ಆ ಕಂದಕದಲ್ಲಿ ಮಣ್ಣನ್ನು ಜಾರಿಸಿಕೊಂಡು ಸ್ವಲ್ಪ ದಾರಿ ಮಾಡಿಕೊಂಡು ಬರ್ತಾ ಇರ್ತದೆ. ಅಂತದ್ರಲ್ಲಿ ನಾವು ಪೆಟ್ಟಿಗೆಗಳನ್ನು ಇಟ್ಟಾಗ ಅದು ಹೆಚ್ಚು ಪ್ರಯತ್ನವನ್ನು ಮಾಡೋದಿಲ್ಲ, ಸುಮ್ಮನೆ ವಾಪಸ್ ಹೋಗ್ಬಿಡ್ತದೆ. ಅದೇ ಇಲ್ಲಿ ತಿತಿಮತಿ ಭಾಗದಲ್ಲಿ ಇರ್ತಿದ್ವಿ, ಅಲ್ಲಿ ಅಂತ ಆನೆ ತಡೆ ಕಂದಕ ಇರ್ಲಿಲ್ಲ. ಆಮೇಲೆ ಅವು ಓಡಾಡ್ತಕ್ಕಂಥ ದಾರಿನೂ ಕೂಡ ಬಹಳಷ್ಟು ಅಗಲವಾಗಿತ್ತು, ಒಂಥರ ಮೈದಾನದ ತರ ಇತ್ತು. ಅಂತ ಮೈದಾನದಂತ ಪ್ರದೇಶದಲ್ಲಿ ಇದ್ದಾಗ ಅಲ್ಲಿಯೇ ಒಂದು ಬೇರೆ ರೀತಿಯ ವರ್ತನೆ ಅವುಗಳಲ್ಲಿ ಕಂಡು ಬಂತು. ಏನಾಯ್ತು, ಮೊದ್ಮೊದ್ಲು ಸ್ವಲ್ಪ ಹೆದರ್ಕೊಂಡ್ವು, ಜೇನು ಕುಟುಂಬಗಳನ್ನ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ವು, ಬೀಳಿಸ್ತಕ್ಕಂಥದ್ದು ಏನು ಮಾಡ್ಲಿಲ್ಲ, ಹಾಗೆ ಸೊಂಡಲಿನಿಂದ ಅವನ್ನ ಸ್ಪರ್ಶ ಮಾಡೋದು ಹಿಂದಕ್ಕೆ ಹೋಗೋದು ಮಾಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಏನ್ ಮಾಡಿದ್ವು, ಜೋರ ಓಡ್ಕೊಂಡು ಬರ್ಲಿಕ್ಕೆ ಪ್ರಾರಂಭ ಮಾಡಿ, ಓಡ್ಕೊಂಡು ಬಂದು ಜೇನು ಪೆಟ್ಟಿಗೆಯನ್ನು ಬೀಳಿಸ್ಕೊಂಡು ದಾಟಿಕೊಂಡು ಹೋಗ್ತಾ ಇತ್ತು. ಈ ತರದ ವರ್ತನೆ ಅಲ್ಲಿ ಆ ಕಂದಕಗಳ ಹತ್ರ ಏನಿಟ್ಟಿದ್ವಿ ಅಲ್ಲಿ ಕಂಡು ಬರ್ಲಿಲ್ಲ. ಜೋರಕ್ಕೆ ಹೋಗ್ಲಿಕ್ಕೆ ಅವಕಾಶ ಎಲ್ಲಿದೆ, ಅಲ್ಲಿ ಪೆಟ್ಟಿಗೆಗಳನ್ನು ಕೂಡ ಬೀಳಿಸ್ಕೊಂಡು ಹೋಗಿದ್ದಂತ ನಿದರ್ಶನಗಳು ಕೂಡ ಇದ್ದಾವೆ. ಇದು ಸದ್ಯದ ಮಟ್ಟಿಗೆ ನಮಗೆ ಸಿಕ್ಕಿರ್ತಕ್ಕಂತ ಫಲಿತಾಂಶಗಳು. ಅಂದ್ರೆ ನಾವು ಈ ಜೇನು ಪೆಟ್ಟಿಗೆಗಳನ್ನು ಬೇಲಿಯಾಗಿ ಏನು ಬಳಸ್ಕೊಳ್ತೇವೆ ಅದು ನಮ್ಮ ಪ್ರಯತ್ನಗಳಿಗೆ ಒಂದು ಪೂರಕವಾಗಿ ಕೆಲಸ ಮಾಡಬಹುದು. ಆಮೇಲೆ ಎಲ್ಲೆಲ್ಲಿ ಈ ತರ ಅಂಡುಲೇಟೆಡ್ ಪ್ಲೇಸಸ್ ಅಂತ ಇರ್ತವೆ ಅಂತ ಸ್ಥಳಗಳಲ್ಲಿ ಇದು ಸ್ವಲ್ಪ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ. ತುಂಬಾ ಮೈದಾನದ ರೀತಿ ಇದೆ ಪ್ರದೇಶ, ಅವಕ್ಕೆ ಯಾವುದೇ ಅಡೆತಡೆ ಇಲ್ಲ ಅಂತ ಅಂದಾಗ ಅಲ್ಲಿ ಅವು ಜೇನು ಕುಟುಂಬಗಳ ಪೆಟ್ಟಿಗೆಗಳನ್ನ ಬೀಳಿಸಿಕೊಂಡು ಹೋದಂತ ಉದಾಹರಣೆಗಳು ಕೂಡ ಇದ್ದಾವೆ. ಇದು ಇಲ್ಲಿ ನಾವು ಈ ಕ್ಯಾಮ್ರಾಗಳನ್ನು ಇಟ್ಟು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಇನ್ನು ಇನ್ನೊಂದು ಪ್ರದೇಶದಲ್ಲಿ, ಅಲ್ಲಿ ನಮಗೆ ಪ್ರತಿಯೊಂದನ್ನು ಕ್ಯಾಮ್ರಾದಲ್ಲಿ ತಗೊಳಕ್ ಆಗ್ಲಿಲ್ಲ, ಜೇಳೂರು ಅಂತ ಗ್ರಾಮ, ಅಲ್ಲಿ ತೋಟದ ಮಾಲೀಕರೇ ಸಾಕಷ್ಟು ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ರು. ಒಂದು 70 ಪೆಟ್ಟಿಗೆಗಳಿದ್ವು ಇದರಲ್ಲಿ. ಆ ಬೆಟ್ಟ ಪ್ರದೇಶದಿಂದ ಆನೆಗಳು ಯಾವಾಗ್ಲೂ ಬರ್ತಕ್ಕಂತ ಮಾರ್ಗದಲ್ಲಿ, ಅವುಗಳ ಯೂಸುವಲ್ ಪಾತ್ ಅಂತೀವಿ, ಅದರಲ್ಲೆಲ್ಲ ಇಳ್ಕೊಂಡು ಬರ್ತಿದ್ವು. ಅದರ ಗುರುತುಗಳು ಕೂಡ ಅಲ್ಲಿ ಇದ್ವು. ಯಾವಾಗ ಇವರು ಹೋಗಿ ಆ ಪೆಟ್ಟಿಗೆಗಳನ್ನ ಅಲ್ಲಿ ಇಡಿಸಿದ್ರು, ಆ ಪೆಟ್ಟಿಗೆ ಇರೋ ಸ್ಥಳವನ್ನ ಬಿಟ್ಟು ಬೇರೆ ಕಡೆಯಿಂದ ಪಕ್ಕದಲ್ಲಿ ಒಂದ್ ರೀತಿ ಡಿವಿಯೇಷನ್ ತಗೊಂಡು ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಜೇನು ನೊಣಗಳಿದ್ರೆ ಅವಕ್ಕೂ ಕೂಡ ಏನೋ ಒಂದು ಭಯ ಇದೆ. ಹಾಗಾಗಿ ಆದಷ್ಟು ಆ ಜೇನು ಕುಟುಂಬಗಳ ಉರುಳಿಸೋದಾಗ್ಲಿ ಈ ತರದ ಪ್ರಯತ್ನವನ್ನ ಹೆಚ್ಚು ಮಾಡೋದಿಲ್ಲ ಅವು. ಆದ್ರೆ ಮೈದಾನ ಪ್ರದೇಶದಲ್ಲಿ ಸ್ವಲ್ಪ ಬೇರೆ ರೀತಿಯ ವರ್ತನೆಯನ್ನು ಮಾಡ್ತವೆ, ಅಲ್ಲಿ ಅಷ್ಟು ಹೆಚ್ಚು ಪರಿಣಾಮವನ್ನು ಅವು ಕೊಟ್ಟಿಲ್ಲ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ಬಹುದು, ಆಫ್ರಿಕಾ ದೇಶದಲ್ಲಿ ಅಷ್ಟೊಂದು ಸಕ್ಸಸ್ ಆಗಿದೆ, ಇಲ್ಲಿ ಯಾಕೆ ಅದೇ ರೀತಿಯ ಫಲಿತಾಂಶ ಬರ್ತಾ ಇಲ್ಲ? ಆದ್ರೆ ಆಫ್ರಿಕಾದಲ್ಲಿ ಆಗಿರ್ತಕ್ಕಂತ ಪ್ರಯೋಗಗಳಲ್ಲಿ ಅಲ್ಲೇನ್ ಮಾಡ್ತಾರೆ, ನಾವು ಸಾಕ್ತಕ್ಕಂತ ಜೇನುಗಳಲ್ಲಿ ಮುಖ್ಯವಾಗಿ ಎರಡು ಪ್ರಭೇದದ ಜೇನುಗಳನ್ನು ಸಾಕ್ತೇವೆ. ಒಂದು ನಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂತ ತುಡುವೆ ಜೇನು, ಇನ್ನೊಂದು ಯುರೋಪಿಯನ್ ಜೇನು ಅಥವಾ ಮೆಲ್ಲಿಫೆರಾ ಅಂತ ಹೇಳಿ. ಇದು ತುಡುವೆ ಜೇನು ಅಂದ್ರೆ ಎಪಿಸ್ ಫೆರಾನ ಅಂತ ಹೇಳ್ತೇವೆ, ಅದು ಎಪಿಸ್ ಮೆಲ್ಲಿಫೆರಾ ಅಂತ. ಯುರೋಪಿಯನ್ ಜೇನ್ನಲ್ಲಿ ಒಟ್ಟು ಒಂದು 25 ಉಪ ಪ್ರಭೇದಗಳಿದಾವೆ. ಆ ಉಪ ಪ್ರಭೇದಗಳಲ್ಲಿ ಕೆಲವು ಸಾಕ್ಲಿಕ್ಕೆ ಬಳಸ್ತೀವಿ ಕೂಡ, ಆದ್ರೂ ಅವು ಬಹಳ ಸಿಟ್ಟಿನ ಸ್ವಭಾವವನ್ನು ಹೊಂದಿದ್ದಾವೆ. ಎಷ್ಟು ಸಿಟ್ಟಿನ ಸ್ವಭಾವ ಹೊಂದಿದ್ದಾವೆ ಅಂತಂದ್ರೆ, ಈಗ ನಮ್ಮಲ್ಲಿ ಈ ಹೆಜ್ಜೇನುಗಳನ್ನ ಕೆಲವು ಬಿಡಿಸ್ಲಿಕ್ಕೆ ಹೋಗ್ತಾರೆ ಕಾಡಲ್ಲಿ, ಅವರೆಲ್ಲ ಅವನ್ನ ರಾತ್ರಿ ಸಮಯದಲ್ಲಿ ಹೋಗಿ ಬಿಡಿಸ್ತಾರೆ, ಹಗಲು ಟೈಮ್ ಬೆಳಕಿನ ಇದರಿಂದಾಗಿ ಬಂದು ಚುಚ್ಚಬಹುದು ಅನ್ನೋ ಭಯದಿಂದ. ಹಾಗೆ ಇದರಲ್ಲಿ ಕೆಲವು ಬಹಳ ಸಿಟ್ಟಿನ ಸ್ವಭಾವದವೇನಿದ್ದಾವೆ ಎಪಿಸ್ ಮೆಲ್ಲಿಫೆರ ಉಪ ಪ್ರಭೇದದಲ್ಲಿ, ಅಂತಹ ಜೇನುಗಳನ್ನ ಅಲ್ಲಿ ಬಳಕೆ ಮಾಡಿದ್ದಾರೆ. ಆದ್ರೆ ಅಂತಹ ಉಪ ಪ್ರಭೇದ ನಮ್ಮಲ್ಲಿ ಇಲ್ಲ, ಅವು ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯವಿರತಕ್ಕಂತ ತುಡುವೆ ಜೇನುಗಳನ್ನ ಇಟ್ಕೊಂಡು ಈ ಪ್ರಯೋಗಗಳನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಸಿಟ್ಟಿನ ಸ್ವಭಾವದಿರೋದ್ರಿಂದ ಸ್ವಲ್ಪನೇ ಏನಾದ್ರೂ ತೊಂದರೆ ಆದ್ರೂ ಕೂಡ ಅವು ರಾತ್ರಿ ಸಮಯ ಆಗಿದ್ರೂ ಕೂಡ ಹೊರಗಡೆ ಬಂದು ಆನೆಯ ಮೇಲೆ ದಾಳಿ ಮಾಡತಕ್ಕಂತ ಸಾಮರ್ಥ್ಯವನ್ನು ಹೊಂದಿರ್ತವೆ. ಆದ್ರೆ ಇಲ್ಲಿ ನಮ್ಮ ತುಡುವೆ ಜೇನುಗಳು ರಾತ್ರಿ ಸಮಯದಲ್ಲಿ ಹೊರಗಡೆ ಬರೋದಿಲ್ಲ. ಬಟ್ ಏನಾಗ್ತದೆ, ಗೂಡ್ನಲ್ಲೇನೆ ಏನಾದ್ರೂ ತೊಂದರೆ ಆಗಿದೆ ಅಂತಂದಾಗ ಒಂದು ರೀತಿಯ ಸದ್ದನ್ನ ಹೊರಡಿಸ್ತವೆ. ಸದ್ದನೇ ಈ ಆನೆಗಳನ್ನ ಹಿಮ್ಮೆಟ್ಟಿಸುವಲ್ಲಿ ಬಹಳ ಸಹಕಾರಿ ಆಗ್ತದೆ ಅಂತ ತೋರ್ತದೆ ಇಲ್ಲಿ. ಹಾಗಾಗಿ ಅಲ್ಲಿಗೂ ಮತ್ತೆ ನಮ್ಮಲ್ಲಿ ನಡೀತಕ್ಕಂತ ಪ್ರಯೋಗಗಳಲ್ಲಿ ಈ ತರದ ವ್ಯತ್ಯಾಸ ಇದೆ. ಅಲ್ಲಿ ಆ ಎಪಿಸ್ ಮೆಲ್ಲಿಫೆರಾದ ಉಪ ಪ್ರಭೇದ ಬಹಳ ಸಿಟ್ಟಿನ ಸ್ವಭಾವದಲ್ಲಿ ಇರೋದ್ರಿಂದ ಉತ್ತಮ ಫಲಿತಾಂಶವನ್ನು ಕೊಟ್ಟಿದೆ. ನಮ್ಮಲ್ಲಿ ಅದು 100-100 ಫಲಿತಾಂಶವನ್ನು ಕೊಡ್ತಾ ಇಲ್ಲ. ಈಗಿನ ನಮ್ಮಲ್ಲಿ ಇರ್ತಕ್ಕಂತ ಅಂಕಿ ಸಂಖ್ಯೆಗಳ ಪ್ರಕಾರ 69% ಪರಿಣಾಮವನ್ನು ಕೊಟ್ಟಿರೋದು ನಮ್ಮಲ್ಲಿ ಕಂಡು ಬಂದಿದೆ. ಡಾಕ್ಟ್ರೆ, ಈಗ ಆನೆಗಳನ್ನ ಅಟ್ಟಿಸ್ಕೊಂಡು ಹೋಗಿ ಜೇನು ನೊಣಗಳು ಚುಚ್ಚುತ್ತವ ಹೇಗೆ? ಅದು ಸೂಕ್ಷ್ಮ ಜಾಗಗಳು, ಅದರ ಕಿವಿ ಭಾಗ ಇರಬಹುದು ಅಥವಾ ಸೊಂಡಿಲಿನ ಒಳಭಾಗಕ್ಕೆ ಏನಾದ್ರೂ ಬರಬಹುದು ಅಂತಕ್ಕಂತ ಹೆದರಿಕೆ ಅದಕ್ಕಿರಬಹುದು, ಅಲ್ಲಿಗೆ ಚುಚ್ಚಬಹುದು ಇದು. ಯಾಕಂದ್ರೆ ಸೊಂಡಿಲಿನ ತುದಿ ಭಾಗವನ್ನ ಅದು ಬೇಕಾದ್ರೆ ಮುಚ್ಚಿಕೊಂಡು ಬಿಡ್ತದೆ, ಆದ್ರೂ ಕೂಡ ಒಂದು ಭಯ ಇರಬಹುದು ಅದಕ್ಕೆ ಅಂತ. ಜೇನು ನೊಣಗಳು ಹಾರಾಡುವಾಗ ಆದಷ್ಟು ಅಲ್ಲಿಗೆ ಬರೋದಿಲ್ಲ, ವಿಡಿಯೋಗಳಲ್ಲಿ ಅದು ಗೊತ್ತಾಗಿದೆ. ಬಂದ್ ಬಹಳ ಅಗ್ರೆಸಿವ್ ಆಗಿ ಆ ಪೆಟ್ಟಿಗೆಯನ್ನು ಬೇಕಾದ್ರೆ ಎತ್ತಿ ಹಾಕಬಹುದಾಗಿತ್ತು, ಅದಕ್ಕಿರೋ ಸಾಮರ್ಥ್ಯವನ್ನು ನೋಡಿದ್ರೆ. ಆದ್ರೆ ಹಾಗೆ ಮಾಡೋದೇ ಇಲ್ಲ, ಅದು ಸಣ್ಣ ಸಣ್ಣ ಪೆಟ್ಟಿಗೆಗಳನ್ನು ಸುಮಾರು ದೂರದಿಂದ ನಿಂತ್ಕೊಂಡೇ ನೋಡ್ತಾ ಇರ್ತದೆ, ಬಹಳ ಹೊತ್ತು ನೋಡ್ತದೆ. ಸಾಮಾನ್ಯವಾಗಿ ಅದು ಓಡಾಡ್ತಕ್ಕಂತ ದಾರಿ, ಆ ದಾರಿಗೆ ಅಡ್ಡವಾಗ್ಲೇ ಇತ್ತಾಗ್ಲೇನೆ ಪ್ರತಿ ದಿವಸ ಸಾಯಂಕಾಲ 8-9 ಗಂಟೆಗೆ ಹೋಗ್ಬೇಕಾಗಿರ್ತದೆ ತೋಟದೊಳಗಡೆ. ಯಾವಾಗ ಇಲ್ಲಿ ಪೆಟ್ಟಿಗೆ ಅಡ್ಡ ಇದೆ ಬೇಕಾದ್ರೆ ಅದು ಒಂದೇ ಸತಿ ತೆಗೆದು ಬಿಸಾಕಿ ಹೋಗ್ಬೋದಾಗಿತ್ತು, ಹಾಗೆ ಮಾಡೋದಿಲ್ಲ, ಬಹಳ ಸೂಕ್ಷ್ಮವಾಗಿ ನೋಡ್ತದೆ. ಮತ್ತೆ ಇನ್ನೂ ಒಂದು ಬರ್ತದೆ ಜೊತೆಗೆ, ಅದು ಕೂಡ ನೋಡ್ತದೆ. ನೋಡಿ ಆಮೇಲೆ ಬೇರೆ ದಾರಿಯನ್ನ ಹುಡುಕೊಂಡು ಹೊರಟದ್ದು. ಅವಕ್ಕೇನೋ ಭಯ ಇದೆ ಅಂತ. ಈಗ ಹಸುಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ, ಎಮ್ಮೆಗಳಿಗೆ ಚುಚ್ಚಿದಂತೆ ಇಲ್ಲಿ ಆನೆಗಳಿಗೆ ಚುಚ್ಚಿರುವ ನಿದರ್ಶನಗಳು ಅಥವಾ ನೀವು ಕಂಡಂತೆ ಸನ್ನಿವೇಶಗಳು ಇಲ್ಲ, ಆ ತರದ ಕಂಡು ಬಂದಿಲ್ಲ. ಆಮೇಲೆ ಏನು ಪೆಟ್ಟಿಗೆಗಳನ್ನ ಬೀಳಿಸಿದೆ ರಾತ್ರಿ ಟೈಮ್ ಅಂತ ಹೇಳಿದ್ನಲ್ಲ, ಅಲ್ಲಿನೂ ಕೂಡ ಕ್ಯಾಮ್ರಾ ಇರ್ತವೆ ಅಂತಂದ್ರೆ ಬೀಸ್ಗಳು ಅದರಲ್ಲಿ ರೆಕಾರ್ಡ್ ಆಗೋದಿಲ್ಲ, ಪೆಟ್ಟಿಗೆ ಬೀಳೋದಾಗ್ಲಿ ಕಾಣ್ತದೆ. ಸಣ್ಣ ನೊಣಗಳು ಹಾರಿದ್ವು ಅಥವಾ ಚುಚ್ಚಿದ್ವು ಅಂತ ಅಷ್ಟು ಸೂಕ್ಷ್ಮ ಇದನ್ನ ರೆಕಾರ್ಡ್ ಮಾಡ್ಕೊಳ್ತಕ್ಕಂತ ಕ್ಯಾಮ್ರಾಗಳು ನಾವು ಬಳಕೆ ಮಾಡಕ್ ಆಗ್ತಾ ಇಲ್ಲ. ಬೀಳಿಸಿದಾಗ ಏನಾಗಿದೆ ಅನ್ನೋದು ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಏನಿದ್ರು ರಾತ್ರಿಯ ಸನ್ನಿವೇಶಗಳನ್ನೇ ನೀವು ಗಮನಿಸಿರೋದು, ಮತ್ತೆ ರಾತ್ರಿನೇ ಹೆಚ್ಚು ಆನೆಗಳು ಓಡಾಡಿರೋದು, ಚಲನವಲನ ಜಾಸ್ತಿ ರಾತ್ರಿಯಲ್ಲಿ 8 ಗಂಟೆ ಸುಮಾರಿಂದಾನು ಶುರುವಾಗ್ತದೆ. ಹೆಚ್ಚಾಗಿ ಅವುಗಳದೊಂದು ಬಿಹೇವಿಯರ್ ಈಗ ಬರ್ತವೆ ತೋಟಕ್ಕೆ 8-9 ಗಂಟೆ ಹೀಗೆ ಬರ್ತವೆ, ಮತ್ತೆ ಬೆಳಗಿನ ಜಾವ ಆದ ತಕ್ಷಣ ವಾಪಸ್ ಅದೇ ದಾರಿ ಹಿಡ್ಕೊಂಡು ಕಾಡಿನೊಳಗಡೆ ಹೋಗ್ತವೆ. ಈ ತರದ್ದು ಕೂಡ ಇದೆ. ಇಡೀ ದಿನ ಹಗಲು ಎಲ್ಲಿರ್ತವೆ ಆನೆಗಳು? ಒಂದು ಸ್ಥಳದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿರ್ತಾವ ಏನಂತ? ಕಾಡಿನ ಒಳಗಡೆ. ಓಹೋ, ಜನಗಳಿಗೆ ಕಾಣಬಾರದು, ಜನಗಳು ತೊಂದರೆ ಕೊಟ್ಟವರು ಅಂತ ಅನ್ಕೊಂಡೆ. ಯೋಚನೆ ಮಾಡಿ ನೋಡಿ ನಿಸರ್ಗ. ಅದೇ ಇಲ್ಲಿ ನಾವೇನು ಪ್ರಯೋಗಕ್ಕೆ ಆರಿಸ್ಕೊಂಡಿದ್ದೇವೆ, ಅದೆಲ್ಲ ಅರಣ್ಯದ ಅಂಚಿನ ಇದೆ ಇರೋದ್ರಿಂದ ಅಲ್ಲಿ ಹೇಗಿತ್ತು ಅಂದ್ರೆ ಪ್ರತಿ ದಿವಸ ಬರ್ತಿದ್ವು, ಬಂದು ಅಲ್ಲಿ ಏನಾದ್ರು ಸಪೋಟ ಇದ್ರೆ, ಪಪಾಯ ಅಥವಾ ಹಲಸಿನ ಮರಗಳಿದ್ರೆ ಅಲ್ಲಿಗೆ ಬರೋದು, ವಾಪಸ್ ಹೋಗೋದು, ಹೀಗೆ ನಡೀತಾ ಇತ್ತು. ಅಂತವೇ ಜಾಗಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಜೇನಿಗೂ ಆನೆಗೂ ಆಗೋದಿಲ್ಲ, ಆನೆಗಳಿಗೆ ಹೆದರ್ತವೆ ಅನ್ನೋದಂತೂ ಈಗಾಗಲೇ ಬಹಳ ಸ್ಪಷ್ಟ. ಹೌದು, ನಿಜ ನೋಡಿ, ಸಣ್ಣ ಕೀಟಕ್ಕೆ ದೊಡ್ಡ ದೇಹದ ಆನೆ ಹೆದರಿಕೊಂಡು ಏನೆಲ್ಲ ಕಸರತ್ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಹೋಗ್ತದೆ. ಆದ್ರೂ ಅಂದ್ರೆ ಈ ರೀತಿ ನಮಗೆ ನೂರಕ್ ನೂರು ಅಲ್ಲದೆ ಇದ್ರು, 69% 70% ಕಂಟ್ರೋಲ್ ಮಾಡ್ತದೆ ಅಂತ. ಈಗ ಅಲ್ಲಿ ಜೇನು ಪೆಟ್ಟಿಗೆಗಳನ್ನ ಆ ರೀತಿ ಇರಿಸ್ಕೊಳ್ಳೋದ್ರಿಂದ ಬೇರೆ ತರದ ಅನುಕೂಲತೆಗಳು ಕೂಡ ಅಲ್ವಾ. ಹೌದು, ಯಾಕಂದ್ರೆ ಹೇಗೂ ಅಲ್ಲಿ ಬೆಳೆ ಇರ್ತವೆ, ಬೆಳೆಗಳಲ್ಲಿ ಪರಾಗಸ್ಪರ್ಶ ಆಗ್ತದೆ, ಆಮೇಲೆ ಉತ್ತಮವಾದ ಜೇನು ಸಿಗ್ತದೆ ಅವ್ರಿಗೆ, ಅದು ಕೂಡ ಒಂದು ಎಡಿಷನಲ್ ಇನ್ಕಮ್. ಬರೀ ತೋಟ ಅಲ್ದಲನೆ ಗದ್ದೆಗಳಿಗೆ ಪ್ರವೇಶ ಮಾಡ್ತವಲ್ಲ, ಆ ಪ್ರದೇಶದಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಅದು ಕೊಡಗಿನಂತಹ ಮಲೆನಾಡು ದಟ್ಟ ಕಾಡುಗಳ ಮಧ್ಯದಲ್ಲಿರುವ ಅನೇಕರು ಇದರ ಉಪಯೋಗವನ್ನು ಮಾಡ್ಕೊಳ್ಬಹುದು. ಜೇನು ತುಪ್ಪ ಸಿಗುತ್ತೆ, ಮತ್ತೆ ಪರಾಗಸ್ಪರ್ಶದಿಂದ ಪ್ರಯೋಜನ, ಮತ್ತೆ ಆನೆಗಳನ್ನ ದೂರ ಇಡ್ಲಿಕ್ಕೂ ಅನುಕೂಲ. ದೂರ ಇಡ್ಲಿಕ್ಕೂ ಅನುಕೂಲಕರ ಇದೆ. ಹೌದು, ನೂರಕ್ಕೆ ನೂರು ಹೋಗ್ತವೆ ಅಂತ ಹೇಳದೆ ಇದ್ರು ಹೆಚ್ಚಿನ ಪ್ರಮಾಣದಲ್ಲಿ ಜೇನುಗಳು ಆನೆಗಳ ಹಾವಳಿಯನ್ನ ಕಡಿಮೆ ಮಾಡ್ತವೆ. ಒಂದು ನಮ್ಮ ಕೇಳುಗರಲ್ಲಿ ಪ್ರಶ್ನೆ ಮೂಡಬಹುದು, ರಾತ್ರಿ ಹೊತ್ತು ಜೇನು ನಿದ್ದೆ ಮಾಡೋದಿಲ್ವಾ, ಅದ್ರ ಸದ್ಯದಲ್ಲಿ ಕೇಳಿಯಿತು ಅಂತ ಅನ್ಕೊಂಡು, ಏನಂತೀರಿ? ಇಲ್ಲ ಅಂದ್ರೆ ಅವುಗಳ ಚಟುವಟಿಕೆ ಯಾವಾಗ್ಲೂ ನಡೆದಿರ್ತದೆ. ಏನಾದ್ರೂ ಈಗ ಸೆಕೆ ಇದ್ರೆ ಒಂದಷ್ಟು ಎರೇಷನ್ ಮಾಡ್ತಕ್ಕಂತದ್ದು, ಅಥವಾ ಈಗ ಅದು ಮಕರಂದ ತಂದಿದ್ದನ್ನ ಜೇನಾಗಿ ಪರಿವರ್ತನೆ ಮಾಡ್ಲಿಕ್ಕೆ, ಅವ್ರ ರೆಕ್ಕೆಯನ್ನ ಬೀಸಿ ಒಳಗಡೆನೆ ಅದರಲ್ಲಿರೋ ತೇವಾಂಶವನ್ನು ತೆಗಿಲಿಕ್ಕೆ, ಈ ತರದ ಚಟುವಟಿಕೆಗಳು ಯಾವಾಗ್ಲೂ ಗೂಡಲ್ಲಿ ನಡೆದಿರ್ತವೆ. ನಡೆದಿದ್ದಾಗ ಇನ್ನೇನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದಾಗ ಒಂದ್ ರೀತಿಯ ಶಬ್ದ ಹೊರಡಿಸ್ತಾರೆ, ಅದು ಗೊತ್ತಾಗ್ತದೆ. ಏನಾದ್ರೂ ತೊಂದರೆ ಬಂದಾಗ ಹೊರಡಿಸ್ತಕ್ಕಂತ ಶಬ್ದನೇ ಬೇರೆ ರೀತಿ ಇರ್ತದೆ. ಅದನ್ನ ಆನೆಗಳು ಗ್ರಹಿಸ್ತವೆ ಅಂತ ಅಂದಾಜು. ಒಂದ್ ರೀತಿಯಲ್ಲಿ ಜೇನು ಸೂಕ್ಷ್ಮ ಸಂವೇದಿ ಜೀವಿ, ಆನೆನೂ ಕಡಿಮೆ ಇಲ್ಲ ಅಲ್ವಾ? ನಿಜ, ಒಂದು ಕುತೂಹಲಕಾರಿಯಾದ ಸಂಗತಿನೇ. ಮತ್ತೆ ಬರುವ ದಿನಗಳಲ್ಲಿ ಏನೇನು ಈ ನಿಟ್ಟಿನಲ್ಲಿ ಪ್ರಯೋಗ ಮುಂದುವರಿಯುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಸದ್ಯ ಕೊಡಗಿನಲ್ಲಿ ಈ ನಿಟ್ಟಿನಲ್ಲಿ ಕೆಲಸಗಳು ಆಗ್ತದವೆ. ಒಂದೊಂದು ಪ್ರಯೋಗಗಳು ಕೂಡ ಮುಂದುವರೆದಿದ್ದಾವೆ. ನಾವು ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಪ್ರಯೋಗವನ್ನು ಪ್ರಾರಂಭ ಮಾಡಿದ್ವಿ. ಇನ್ನೂ ಕೂಡ ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇನ್ನು ಹೊಸ ಹೊಸ ಜಾಗಗಳಲ್ಲಿ ಪೆಟ್ಟಿಗೆಗಳನ್ನು ಇರಿಸಿ ಇನ್ನಷ್ಟು ಪರಿಶೀಲನೆ ಮಾಡತಕ್ಕಂತ ಅಗತ್ಯನೂ ಕೂಡ ಇದೆ. ಹೌದು, ಅದಕ್ಕೆ ಕಾಫಿ ಬೆಳೆಗಾರರು ನಮ್ಮ ರೈತರು ಎಲ್ಲೆಲ್ಲಿ ಆನೆಗಳು ಓಡಾಡ್ತದೆ ಅಂತ ತಿಳ್ಕೊಂಡಿರ್ತಾರೆ, ಗಮನಿಸಿರ್ತಾರೆ, ಅಲ್ಲಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು ಅದರ ದಾರಿ ಬದಲಾವಣೆ ಆದ್ರೂ ಬಿಡದಲನೆ ದೂರ ಇಡುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಒಳ್ಳೇದೆ. ಕೆಲವು ಪ್ರದೇಶದಲ್ಲಿ ಮೊದಲು ಸೋಲಾರ್ ತಂತಿ ಬೇಲಿಗಳನ್ನ ಹಾಕಿದ್ರು. ಅವಾಗ ಏನ್ ಮಾಡ್ತಾವ ಆನೆಗಳು, ಈ ಮರದ ದಿಮ್ಮಿಗಳನ್ನೇ ಬೇಕಾದ್ರೆ ತಂದ್ಬಿಡ್ತವೆ, ಮರದ ಕೊಂಬೆಗಳನ್ನೇ ಮುರಿದು ಅದ್ರ ಮೇಲೆ ಹಾಕಿಬಿಡ್ತವೆ. ಅವಕ್ಕೆ ಏನು ಗೊತ್ತಾಗ್ತದೆ, ಮಾಡಿ ಆ ಬೇಲಿಯನ್ನು ದಾಟ್ಕೊಂಡು ಆಮೇಲೆ ಮುಂದಿನ ಹಂತದಲ್ಲಿ ಏನ್ ಮಾಡಿದ್ರು, ತೂಗಾಡುವ ಬೇಲಿಯನ್ನು ಹ್ಯಾಂಗಿಂಗ್ ಫೆನ್ಸ್ ಅಲ್ಲಿನೂ ಅಲ್ಲಿ ಕೂಡ ಏನ್ ಮಾಡ್ತವೆ, ಜೋರಾಗಿ ಹೋಗ್ಬಿಡೋದು. ಅಂದ್ರೆ ಪಟ್ಟಪ್ಪಾದ್ರೂ ಕೂಡ ತಡ್ಕೊಳಂಗಿ, ಅಥವಾ ಕೆಲವೊಮ್ಮೆ ಮರಿಗಳಿರ್ತಾವ ಜೊತೆ, ಆ ಮರಿಗಳನ್ನ ದಾಟಿಸ್ಬೇಕಾದ್ರೆ ಒಂಥರ ಸೊಂಡಲಿನಿಂದ ಊಬ್ತದೆ, ಉಪ್ಪಂತ ಉಬ್ಬಿ ಆ ತಂತಿ ಗಾಳಿಗೆ ಹಾರಬೇಕು, ಅವಾಗ ಮರಿನ ದಾಟಿಸ್ತದೆ ಮುಂದೆ. ಅದರ ಕಿವಿ ಮತ್ತೆ ಕಣ್ಣಿನ ಭಾಗದಲ್ಲಿ ಬಹಳ ಸೆನ್ಸಿಟಿವ್ ಅಂತ ಹೇಳ್ತಾರೆ, ಅಲ್ಲಿಗೆ ಎಲೆಕ್ಟ್ರಿಕ್ ಶಾಕ್ ಆಗ್ಬೋದು ಅಂತ. ಕೆಲವೊಮ್ಮೆ ಹಿಮ್ಮುಖವಾಗಿ ಚಲನೆ ಮಾಡುತ್ತೆ ವೇಗವಾಗಿ. ಈ ರೀತಿ ಅವು ಕೂಡ ಬೇರೆ ಬೇರೆ ವಿಧಾನಗಳನ್ನು ಕಂಡುಕೊಳ್ತವೆ, ಆಹಾರವನ್ನು ಅರಸಿ ಹೋಗ್ತಾ ಇರ್ತಾರೆ. ಹಾಗಾಗಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಕೂಡ ಅವು ಮಾಡ್ತಾ ಇದೆ. ನಿಜ ನಿಜ, ಜಾಣ ಜೀವಿ. ಹೌದು, ಒಳ್ಳೆ ವಿಷಯಗಳನ್ನ ಹಂಚಿಕೊಂಡ್ರಿ ಡಾಕ್ಟರ್ ಕೆಂಚಾರೆಡ್ಡಿ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಅಂದ್ರೆ ನನ್ನ ದೂರವಾಣಿ ಸಂಖ್ಯೆ 9887063811 9880076381. ಕೇಳುಗರೆ, ಆನೆಗಳನ್ನ ದೂರ ಇಡಲಿಕ್ಕೆ, ಆನೆಗಳ ದಾಳಿಯನ್ನ ನಿಯಂತ್ರಿಸಲಿಕ್ಕೆ ಜೇನು ಹೇಗೆ ಸಹಾಯಕ್ಕೆ ಬರಬಲ್ಲದು ಅಂತ ಅನ್ಕೊಂಡು, ಇದುವರೆಗೆ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಿದವರು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೀಟ ತಜ್ಞರಾಗಿರುವ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧವರೇ, ಹೈನುಗಾರಿಕೆ ಕೃಷಿಗೆ ಪೂರಕವಾದ ಕಸಬು. ಕೆಲವೊಬ್ರು ಹೈನುಗಾರಿಕೆಯನ್ನೇ ಪ್ರಮುಖವಾಗಿ ಸ್ವೀಕರಿಸಿಕೊಂಡು ಅದರಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆಯನ್ನ ಕಂಡಿದ್ದಾರೆ. ಈಗಂತೂ ನಿಶ್ಚಿತವಾದ ಮಾರುಕಟ್ಟೆ ಇರೋದ್ರಿಂದ ಹಾಲಿಗೆ ಎಷ್ಟೋ ಜನ 2, 4, 5, 10 ಹಸುಗಳನ್ನು ಸಾಕೊಂಡು ಒಳ್ಳೆ ದುಡ್ಡನ್ನ ಗಳಿಸ್ತಾರೆ. ಕೆಲವೊಬ್ಬರಂತೂ 50, 100, 150 ಹಸುಗಳನ್ನ ಸಾಕಿರೋದಿದೆ. ಬರೀ ಹಾಲಲ್ದಲ್ಲೇ ನಮ್ಮ ಬಳಕೆಗೆ ಬೇಕಾಗಿರುವ ಹೈನು ಪದಾರ್ಥಗಳು ಸಿಗೋದಲ್ದಲ್ಲೇ ಸಗಣಿಯು ನಮ್ಮ ಕೃಷಿಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಜಾನುವಾರುಗಳು ಹಾಕುವ ಸಗಣಿ ಮತ್ತು ಗಂಜಲ ಮಣ್ಣಿನ ಸತ್ವವನ್ನ ಹೆಚ್ಚಿಗೆ ಮಾಡ್ತಾ ಇರ್ತವೆ. ಎರೆಹುಳು ಗೊಬ್ಬರವನ್ನ ತಯಾರಿಸಲಿಕ್ಕೂ ಸಗಣಿ ಸಹಕಾರಿ. ಗಂಜಲವನ್ನ ರೋಗ ಕೀಟ ಹತೋಟಿಗೂ ಸಿಂಪರಣೆ ಮಾಡೋದಿದೆ. ಆದರೆ ಏಕಾಏಕಿಯಾಗಿ ಬರೀ ಗಂಜಲವನ್ನ ಬೆಳೆಗಳಿಗೆ ಗಿಡಗಳಿಗೆ ಕೊಡಬಾರದು. 4-6 ಪಟ್ಟು ನೀರನ್ನ ಸೇರಿಸಿ ಗಿಡಗಳ ಬುಡಕ್ಕೆ ಅಥವಾ ಗಿಡಗಳ ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ಹಾಗೆ ಕೀಟಗಳು ರೋಗಗಳು ಅಷ್ಟೊಂದು ಮುತ್ತೋದಿಲ್ಲ. ಕೆಲವೊಬ್ರು ಸಣ್ಣ ಕರುಗಳನ್ನ ಖರೀದಿ ಮಾಡಿಕೊಂಡು ಹಸು ಸಾಕಣೆಯನ್ನ ಶುರು ಮಾಡಿಕೊಳ್ತಾರೆ ಅಥವಾ ಅದನ್ನೇ ವ್ಯಾಪಾರಿ ದೃಷ್ಟಿಯಲ್ಲಿ ಸ್ವೀಕರಿಸ್ತಾರೆ. ಸಣ್ಣ ಕರುಗಳಿಗೆ ಬೆಲೆ ಕಡಿಮೆ, ಬಂಡವಾಳವೂ ಅಷ್ಟೊಂದು ಬೇಕಾಗಲ್ಲ. ನಿಮ್ಮ ಪ್ರದೇಶಕ್ಕೆ ಚೆನ್ನಾಗಿ ಹೊಂದಿಕೆ ಮುಟ್ಟಂತೂ ಅವು ನೋಡ್ತಾ ಉತ್ತಮವಾಗಿ ಬೆಳೀತವೆ. ಹಾಕಿದ ದುಡ್ಡಿಗೆ 1-2 ವರ್ಷಗಳಲ್ಲಿ 4-6 ಪಟ್ಟು ಯಾಕೆ 5-6 ಪಟ್ಟು ಹಣ ಲಭಿಸುತ್ತೆ. ಕೆಲವೊಬ್ರು ಸಂತೆಗಳಲ್ಲಿ ಬಡಕಲಾದ ಕರುಗಳನ್ನು ತಂದು ಸಾಕೋದಿದೆ. ಅವುಗಳಿಗೆ ಪೌಷ್ಟಿಕವಾದ ಮೇವನ್ನು ಕೊಟ್ಟು ಕಾಳಜಿಯನ್ನು ತೆಗೆದುಕೊಂಡು ಒಳ್ಳೆ ದುಡ್ಡಿಗೆ ಮಾರಾಟ ಮಾಡ್ತಾರೆ ಅಥವಾ ತಾವೇ ಸಾಕೊಂಡು ಅನುಕೂಲವನ್ನ ಪಡ್ಕೊಳ್ತಾರೆ. ಇನ್ನೂ ಕೆಲವೊಬ್ರು ಹಸುಗಳನ್ನ ಸಾಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹುಡುಕ್ತಾರೆ. ಬಡಕಲಾದ ಹಸುಗಳನ್ನು ತಂದು ಉಪಚಾರ ಕೊಟ್ಕೊಂಡು ಸುಧಾರಣೆ ಮಾಡಿಕೊಂಡು ಹಸು ಸಾಕಣೆಯಲ್ಲಿ ಯಶಸ್ಸು ಕಂಡರಿರು ಇದ್ದಾರೆ. ಹೀಗೆ ಹಸು ಸಾಕಾಣಿಕೆ, ಎಮ್ಮೆಗಳ ಸಾಕಾಣಿಕೆ, ಇತರೆ ಜಾನುವಾರುಗಳ ಸಾಕಾಣಿಕೆಯು ಕೃಷಿಕರಿಗೆ ತುಂಬಾ ಉಪಯುಕ್ತವಾದದ್ದು. ಹಣವನ್ನು ಕಾಣಬಹುದು, ಅಭಿವೃದ್ಧಿಯನ್ನು ಈ ಮೂಲಕ ಕಂಡೇ ಕಾಣ್ತೀರಿ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಿದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ.

63ನೇ ವರ್ಷ ಪ್ರಾಯದಲ್ಲಿ ನಿಧನರಾದರು. ಕುಯ್ಯಮುಡಿ ವೆಂಕಟೇಶ್ವರ ಕರುಂಬಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ 2 ಗಂಟೆಗೆ ಸಣ್ಣಪುಲಿಕೋಟು ತಲೆಮಾನಿಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಪೊನ್ನಪ್ಪ ಸಂತೆ ಬಿಳೂರು ಕಾರಳನ ಆದೆಂಗಡ ಪೌತಿ ಮಾಚೆಯ ಇಂಡ ಮೋಮು ಚಂಗಪ್ಪ ಅಯ್ಯಂಗ ಇಂದು ಮಜ್ಜಣ 2 ಗಂಟೆಗೆ ಮರಣಪಟ್ಟತು. ಅಳು ತಂಜಿ ಬಯತ್ರ ಆದೆಂಗಡ ಚಂಗಪ್ಪ ಅಯ್ಯಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ಬೆಂಗಳೂರು ಸುಂಕದ ಕಟ್ಟೆಲು ವಾಸವುಳ್ಳ ಪಿರಿಯ ಮೋಮು ರಾಜಪ್ಪ ಅಯ್ಯಂಡ ಮನೆಯಲ್ಲಿ ನಡಪ. ನಂಜರಾಯಪಟ್ಟಣ ಗ್ರಾಮದ ನಡುಮನೆ ಚಂಗಪ್ಪ ಅವರು ಇಂದು ನಿಧನರಾದರು. 73 ವರ್ಷ ಪ್ರಾಯದ ನಡುಮನೆ ಚಂಗಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಂಜರಾಯಪಟ್ಟಣದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿನ ಅಮ್ಮಣಿ ಚಂದ್ರ.